ಜಾನುವಾರುಗಳ ಗಂಟಲು ತಡೆ ಸಮಸ್ಯೆ ಮತ್ತು ಪರಿಹಾರ ಈ ವಿಷಯವಾಗಿ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾ ಕೆಎಂ ಶ್ರೀನಿವಾಸಮೂರ್ತಿ ಅವರೊಡನೆ ಸಂದರ್ಶನ. ನಮಸ್ಕಾರ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರೇ. ನಮಸ್ಕಾರ ಸರ್. ಇವತ್ತು ನಮ್ಮ ರೈತ ಬಾಂಧವರು ಮತ್ತು ರೈತ ಮಹಿಳೆಯರು ಸಾಕಷ್ಟು ಪ್ರಮಾಣದಲ್ಲಿ ಹೈನುಗಾರಿಕೆಯಲ್ಲಿ ತೊಡಗಿದ್ದಾರೆ. ಹೌದು ಹೌದು. ಈ ಹೈನುಗಾರಿಕೆಯನ್ನು ಮಾಡುವಾಗ ಅವರು ಹಲವಾರು ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾರೆ. ಹೌದು ಹೌದು. ಅದರಲ್ಲಿ ಕೆಲವು ಭೌತಿಕ ರೂಪದ ಸಮಸ್ಯೆಗಳು ಕೂಡ ಇರ್ತವೆ. ಹೌದು ತುಂಬಾ. ಅದರಲ್ಲಿ ನಾವು ಒಂದು ವಿಚಾರವನ್ನು ನಮ್ಮ ರೈತ ಬಾಂಧವರಿಂದ ಕೇಳೋದು ಅಂದರೆ ಕೆಲವು ಸಂದರ್ಭದಲ್ಲಿ ಈ ಗಂಟಲಲ್ಲಿ ಸಿಗಾಕೊಳ್ಳೋದು. ಹೌದು ಹೌದು. ಅಥವಾ ಅನ್ನನಾಳದ ತಡೆ ಅಂತಾನು ಕೇಳ್ತಾ ಇರ್ತೀವಿ. ಹೌದು ಹೌದು. ಅದರಿಂದ ಉಸಿರಾಟದ ಸಮಸ್ಯೆಯಾಗಿ ಹೌದು ಕೆಲವೊಂದು ಸಂದರ್ಭದಲ್ಲಿ ಬೆಲೆ ಬಾಳುವಂತ ರಾಸುಗಳು ಕೂಡ ಸಾವನ್ನಪ್ಪುವಂತ ಸಾಧ್ಯತೆ ಇರುತ್ತೆ ಅಂತ ನಾವು ಕೇಳಿದೀವಿ. ತಾವಿವತ್ತು ಈ ಒಂದು ವಿಚಾರದ ಬಗ್ಗೆನೆ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಇದು ಯಾಕಾಗಿ ಆಗುತ್ತೆ, ಇದನ್ನ ಯಾವ ರೀತಿ ನಾವು ನಿವಾರಣೆ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಒಂದು ಪರಿಚಯವನ್ನ ಮಾಡಿಕೊಡ್ಬೇಕು. ಈಗ ಪ್ರಾರಂಭದಲ್ಲಿ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ನಮ್ಮ ಹೈನು ರಾಸುಗಳ ಅನ್ನನಾಳದ ರಚನೆ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಇದು ಅನ್ನನಾಳದ ರಚನೆ, ಅನ್ನನಾಳದ ತಡೆ ಅಥವಾ ಗಂಟಲಲ್ಲಿ ಸಿಗಾಕೊಳ್ಳೋದು ಅಥವಾ ಅನ್ನನಾಳದಲ್ಲಿ ಗಟ್ಟಿ ಪದಾರ್ಥಗಳು ಸಿಗಾಕೊಳ್ಳೋದಕ್ಕೆ ತುಂಬಾ ಮುಖ್ಯವಾಗಿರುತ್ತೆ. ಅದನ್ನ ತಿಳ್ಕೊಬೇಕಾಗತ್ತೆ ನಾವು. ಹೌದು, ಅದನ್ನ ತಿಳ್ಕೊಬೇಕಾಗುತ್ತೆ. ಅದರಿಂದ ನಾವು ಇದನ್ನ ನಾವು ಯಾವ ರೀತಿಯ ಆಹಾರವನ್ನು ಕೊಟ್ಟರೆ ಸುಲಭವಾಗಿ ಗಂಟಲಿಂದ ಹೊಟ್ಟೆಗೆ ಆಹಾರ ಪದಾರ್ಥಗಳು ಎಲ್ಲೂ ಸಿಗಾಕೊಳ್ಳದಂಗೆ ಸೇರುತ್ತೆ ಅನ್ನೋದು ತಿಳ್ಕೊಬೋದು. ಅರ್ಥ ಮಾಡ್ಕೊಂಡ್ರೆ ನಾವು ಕೊಡೋ ಆಹಾರವನ್ನ ಸರಿಯಾಗಿ ಕೊಡಬಹುದು ಅನ್ನೋದಕ್ಕಿಂದ ಈ ಅನ್ನನಾಳದ ರಚನೆ. ಅನ್ನನಾಳದ ರಚನೆ ಅಂತಂದ್ರೆ ಈ ಅನ್ನನಾಳ ಗಂಟಲಿಂದ ಅಥವಾ ಬಾಯಿಯಿಂದ ಹೊಟ್ಟೆಗೆ ಆಹಾರ ಹೋಗ್ಬೇಕಂತಂದ್ರೆ ಕುತ್ತಿಗೆ ಭಾಗದಿಂದ ಎದೆ ಭಾಗದಿಂದ ಹೋಗಿ ಹೊಟ್ಟೆಗೆ ಸೇರುತ್ತೆ. ತಿಂದ ಆಹಾರ ಗಂಟಲಿನಿಂದ ಅನ್ನನಾಳಕ್ಕೋಗಿ ಕುತ್ತಿಗೆ ಭಾಗದಲ್ಲಿರೋ ಅನ್ನನಾಳ ಮತ್ತೆ ಎದೆ ಭಾಗದಲ್ಲಿರೋ ಅನ್ನನಾಳಕ್ಕೋಗಿ ಹೊಟ್ಟೆಗೆ ಸೇರುತ್ತೆ. ಆ ಸೇರೋವಾಗ ಈ ಕುತ್ತಿಗೆ ಭಾಗದಲ್ಲಿರೋ ಅನ್ನನಾಳ ಸ್ವಲ್ಪ ದೊಡ್ಡದಾಗಿರುತ್ತೆ ಮತ್ತೆ ಹಂಗೆ ಹೋಗ್ತಾ ಹೋಗ್ತಾ ಕೆಳಗಡೆ ಎದೆ ಭಾಗಕ್ಕೆ ಹೋದ್ರೆ ಹೃದಯದ ಮೇಲೆ ಸ್ವಲ್ಪ ಸಣ್ಣದಾಗುತ್ತೆ. ಆಮೇಲೆ ಹೊಟ್ಟೆ ಭಾಗಕ್ಕೆ ಸೇರ್ಕೊಳ್ಳೋವಾಗ ಅದು ಸ್ವಲ್ಪ ದಪ್ಪವಾಗಿರುತ್ತೆ. ಅಲ್ಲೊಂದು ಸ್ಪಿಂಕ್ಟರ್ ಅಂತ ಇರುತ್ತೆ, ಆ ಸ್ಪಿಂಕ್ಟರ್ ಓಪನ್ ಆಗುತ್ತೆ ಅನ್ನ ಅಲ್ಲಿ ಹೋಗೋದಾಗ, ಅಲ್ಲಿಂದ ಹೊಟ್ಟೆಗೆ ಹೋಗ್ಬಿಡುತ್ತೆ. ಈ ರೀತಿಯಾಗಿ ಅದು ರಚನೆ ಹೊಂದಿದೆ, ರಚನೆ ಇರುತ್ತೆ. ಅದ್ ಏನಾಗುತ್ತೆ, ಈ ತರ ಈ ಮುಖಾಂತರ ಇದು ಅನ್ನ ಹಂತ ಹಂತವಾಗಿ ನಾವು ನುಂಗಿದ ಆಹಾರ ಹೋಗುವಾಗ ಅಲ್ಲಿ ಯಾವ ಭಾಗದಲ್ಲಿ ಆದ್ರೂ ಅಡಚಣೆ ಉಂಟಾಗ್ಬೋದು. ಈ ಅನ್ನ ನುಂಗಿದ ಅನ್ನ ಹೊಟ್ಟೆಗೆ ಸೇರ್ದೇನೆ ಮಧ್ಯದಲ್ಲೇ ಉಳ್ಕೊಳ್ಳೋದನ್ನ ಅನ್ನನಾಳದ ತಡೆ ಅಂತ ಹೇಳ್ತೀವಿ. ಅಂದ್ರೆ ಮುಖ್ಯವಾಗಿ ಈ ಅನ್ನ ಕುತ್ತಿಗೆ ಭಾಗದಿಂದ ಹಾದು ಅನ್ನನಾಳದ ಮುಖಾಂತರ ಎರೆಯ ಭಾಗದಲ್ಲಿರುವಂತ ಈ ಒಂದು ಹೊಟ್ಟೆಗೆ ಸೇರ್ಕೊಳ್ಳುತ್ತೆ. ಇದರಲ್ಲಿ ಏನಾದರೂ ಒಂದು ರೀತಿ ತಡೆ ಉಂಟಾದ್ರೆ ಅದೇ ನಾವು ಅನ್ನನಾಳದ ತಡೆ ಅಥವಾ ಕುತ್ತಿಗೆಯಲ್ಲಿ ಸಿಗಾಕೊಂಡಿದೆ ಅಂತ ನಮ್ಮ ಹಳ್ಳಿ ಭಾಷೆಯಲ್ಲಿ ಹೇಳಬಹುದು. ಮುಖ್ಯವಾಗಿ ಈ ಗಂಟಲು ತಡೆ ಹೇಗಾಗುತ್ತೆ ಅಂತೀರ? ಹೇಗಾಗುತ್ತೆ ಅಂತಂದ್ರೆ ಇದಕ್ಕೆ ಇದನ್ನ ತಿಳ್ಕೊಬೇಕು ಅಂತಂದ್ರೆ ಅದರ ರಾಸುಗಳ ಆಹಾರ ಕ್ರಮವನ್ನ ತಿಳ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ಯಾಕೆ ಅಂತಂದ್ರೆ ಈ ರಾಸುಗಳು ಯಾವಾಗ್ಲೂ ಅದಕ್ಕೆ ಆಹಾರ ಕಂಡ ತಕ್ಷಣ ಆತುರ ಆತುರವಾಗಿ ಫಸ್ಟ್ ತಿಂದು ಬಿಡ್ಬೇಕು. ಈ ಹಸುಗಳು ಯಾವ್ದು ಮೆಲ್ಕ್ ಹಾಕುವಂತ ಪ್ರಾಣಿಗಳು, ಯಾವ್ದು ಕುರಿ ಮೇಕೆ ಅಥವಾ ಹಸು ಎಮ್ಮೆ, ಇವು ಪ್ರಾಣಿ ಸಮಾಧಾನವಾಗಿ ತಿನ್ನೋದಿಲ್ಲ. ಅವು ಫಸ್ಟ್ ಚೆನ್ನಾಗಿ ಎಲ್ಲ ಏನ್ ಸಿಗುತ್ತೋ ಎಲ್ಲ ಅದನ್ನು ನುಂಗಿಬಿಡುತ್ತೆ, ಹೊಟ್ಟೆಗೆ ತುಂಬಿಕೊಂಡ್ಬಿಡುತ್ತೆ. ವಿಶ್ರಾಂತಿ ಸಿಕ್ಕಿದಾಗ ಸುಮ್ಮನೆ ಕೂತ್ಕೊಂಡಿದ್ದಾಗ ಮತ್ತೆ ಹೊಟ್ಟೆಯಿಂದ ವಾಪಸ್ ತಗೊಂಡು ಮೆಲ್ಕ್ ಹಾಕಿ ಚೆನ್ನಾಗಿ ಅಗದು ಮತ್ತೆ ನುಂಗುತ್ತವೆ. ಸೊ ಅದು ಒಂದು ಕ್ರಮ, ಈ ಒಂದು ಕ್ರಮ. ಅದರಲ್ಲಿ ಆತರ ಆತರವಾಗಿ ನುಂಗುವಾಗ ಏನ್ ನುಂಗ್ತಾ ಇದ್ದೀನಿ ಅನ್ನೋದನ್ನ ಗಮನ ಕೊಡೋದು. ಒಂದೊಂದ್ ಸಾರಿ ಆಹಾರ ಪದಾರ್ಥಗಳ ಜೊತೆಯಲ್ಲಿ ಸ್ವಲ್ಪ ಗಟ್ಟಿ ಪದಾರ್ಥಗಳು ಅಥವಾ ಗಟ್ಟಿ ವಸ್ತುಗಳು ಸೇರ್ಕೊಂಡ್ಬಿಟ್ಟಿದ್ರೆ ಅದನ್ನು ನುಂಗ್ಬಿಡ್ತವೆ, ಅವು ಸಿಗಾಕೋಬಹುದು. ಎರಡನೇದು ಕೆಲವು ಈಗಿನ ಇವಾಗ ಈಗ ಪ್ರೆಸೆಂಟ್ ಸಿಚುಯೇಷನ್ ಇವಾಗಿನ ಪರಿಸ್ಥಿತಿಯಲ್ಲಿ ಮೇವು ಸಿಗೋದೇ ಕಷ್ಟ ಆಗಿದೆ. ನಿಜ ನಿಜ. ಮೇವು ಸಿಗೋದು ಕಷ್ಟ ಆಗಿರೋದ್ರಿಂದ ಪೌಷ್ಟಿಕಾಂಶಗಳ ಕೊರತೆನು ಜಾಸ್ತಿ ಇರುತ್ತೆ. ಹೌದು, ಪೌಷ್ಟಿಕಾಂಶಗಳ ಕೊರತೆ ಜಾಸ್ತಿ ಇರೋದ್ರಿಂದ ಸಿಕ್ಕಿದ್ದೆಲ್ಲ ತಿನ್ನುತ್ತೆ. ಹೌದು, ಹೊಟ್ಟೆ ಹಸಿವಿಗೆ ಸಿಕ್ಕಿದ್ದೆಲ್ಲ ತಿನ್ನುತ್ತೆ, ಮಣ್ಣು ತಿನ್ನೋದು, ಮಣ್ಣು ತಿನ್ನುತ್ತೆ, ಅದ್ರ ಜೊತೆಲಿ ಕಲ್ಲುಗಳು ತಿಂದು ಬಿಡ್ತವೆ, ಮತ್ತೆ ಏನ್ ಸಿಕ್ಕಿದ್ರೆ ಅದನ್ನೆಲ್ಲ ತಿಂದು ಕೆಲವು ಬಾಡೀಸ್, ಹೌದು, ಪ್ಲಾಸ್ಟಿಕ್ ಅನ್ನು ತಿಂತಾರೆ, ಪ್ಲಾಸ್ಟಿಕ್ ಅನ್ನು ತಿಂತವೆ, ಅವು ಹೋಗ್ಬಿಟ್ಟು ಅನ್ನನಾಳದಲ್ಲಿ ಸಿಗಾಕೊಳ್ಳುವಂತ ಸಾಧ್ಯತೆ ಜಾಸ್ತಿ. ಇನ್ನೊಂದು ರೀತಿ ಅಂತಂದ್ರೆ, ಈಗ ನಮ್ಮ ರಾಸುಗಳೆಲ್ಲಾನು ಈಗ ಎಚ್ ಎಫ್ ಕ್ರಾಸ್ ಇರ್ಬೋದು, ಜೆರ್ಸಿ ಇರ್ಬೋದು, ಇದೆಲ್ಲ ವಿದೇಶಿ ಮಿಶ್ರ ತಳಿಗಳು ಹೆಚ್ಚು ಹಾಲು ಉತ್ಪಾದನೆ ಮಾಡ್ತವೆ. ಹೆಚ್ಚು ಹಾಲು ಉತ್ಪಾದನೆ ಆಗ್ಬೇಕು ಅಂತಂದ್ರೆ ಹೆಚ್ಚು ಆಹಾರ ತಿನ್ಬೇಕಾಗುತ್ತೆ. ಈ ಹೆಚ್ಚಿನ ಮೇವು ತಿನ್ನಬೇಕಾದ್ರೆ ಹಸಿವು ಜಾಸ್ತಿ, ಅವಕ್ಕೆ ಆಹಾರ ಹಾಲು ಉತ್ಪತ್ತಿ ಮಾಡ್ಬೇಕಲ್ಲ, ಆಹಾರ ಜಾಸ್ತಿ ಆಗ್ಬೇಕು. ಆದ್ರಿಂದ ಹಸಿವು ಜಾಸ್ತಿ ಇರೋದ್ರಿಂದ ಜಾಸ್ತಿ ತಿಂತವೆ. ತಿನ್ನೋವಾಗ ಅವು ಕೂಡ ಬಹಳ ಫಾರಿನ್ ಬಾಡೀಸ್ ಅನ್ನ ಅಥವಾ ಈ ಪರಕೀಯ ವಸ್ತುಗಳನ್ನ ನುಂಗೋದು ಸಹಜ. ಸೊ ಇದು ಮುಖ್ಯವಾಗಿ ಇವು ಈ ಗಂಟ್ಲೆ ತಡೆಗೆ ಮುಖ್ಯವಾದ ಒಂದು ಆಹಾರ ಕ್ರಮ ಅಂತ ಹೇಳ್ಬೋದು. ಆಹಾರ ಕ್ರಮದ ಒಂದು ಕಾರಣಗಳಿಂದಾನು ಈ ಒಂದು ಗಂಟ್ಲು ತಡೆಗೆ ಮುಖ್ಯವಾಗಿ ಒಂದು ಕಾರಣ ಆಗತ್ತೆ. ಇನ್ನಿತರ ಕಾರಣಗಳು ಯಾವ್ಯಾವ ಅಂತೀರಿ ಮುಖ್ಯವಾಗಿ ಗಂಟ್ಲು ತಡೆಗೆ? ಕಾರಣಗಳು ಅಂತಂದ್ರೆ ಇವೇನೆ ಇಟಿಯಾಲಜಿ ಅಂತ ಏನ್ ಹೇಳ್ತೀವಿ ನಾವು, ಯಾವ್ಯಾವ ಹೋಗಿ ಎಂತೆಂತ ಪದಾರ್ಥಗಳು ಹೋಗಿ ಅನ್ನನಾಳದಲ್ಲಿ ಸಿಗಾಕೋಬಹುದು ಅಂತಂದ್ರೆ, ಈಗ ದೊಡ್ಡ ಗಾತ್ರದ ತರಕಾರಿಗಳು ಸುಲಭವಾಗಿ ಸಿಕ್ಬಿಡ್ತವೆ ಹಸುಗಳಿಗೆ ಸೀಸನ್ ಅಲ್ಲಿ. ಹೌದು, ಸೀಸನ್ ಗಳಲ್ಲಿ ಈರುಳ್ಳಿ ಎಲ್ಲೋ ಒಂದ್ ಕಡೆ ಈರುಳ್ಳಿ ಹಾರ್ವೆಸ್ಟ್ ಮಾಡ್ತಿರ್ತೀವಿ, ತೆಗಿತಿರ್ತೀವಿ, ಆ ಈರುಳ್ಳಿ ರಾಶಿನಲ್ಲಿ ಹೋಗ್ಬಿಟ್ಟು ಈರುಳ್ಳಿ ತಿನ್ಬಿಡ್ತವೆ, ಅಥವಾ ಆಕಸ್ಮಿಕವಾಗಿ ಈರುಳ್ಳಿ ಒಂದ್ ದೊಡ್ಡದು ಸಿಕ್ಬಿಡುತ್ತೆ, ದೊಡ್ಡ ಈರುಳ್ಳಿ ಗಂಟ್ಲಲ್ಲಿ ಸಿಗಾಕೊಂಡ್ಬಿಡುತ್ತೆ, ನುಂಗ್ಬಿಡ್ತವೆ. ಕೆಲವು ಸಂದರ್ಭದಲ್ಲಿ ಬೀಟ್ರೂಟ್ ಆಲೂಗಡ್ಡೆ, ಹೌದು, ಅದೇ ತರ ಈ ನವಿಲುಕೋಸು ಅದು ಬಹಳ ಗಟ್ಟಿ ಇರುತ್ತೆ, ಬಹಳ ಗಟ್ಟಿ ಇರುತ್ತೆ. ಈವನ್ ಒಂದೊಂದ್ ಸಾರಿ ತೆಂಗಿನಕಾಯಿಗಳು, ಓಹೋ, ತೆಂಗಿನಕಾಯಿನೂ ನಾವು ಆಪರೇಷನ್ ಮಾಡಿ ತೆಗೆದಿರುವಂತ ಉದಾಹರಣೆಗಳಿದ್ದಾವೆ. ಅದೇ ತರ ಹೆಚ್ಚು ನಾರಿರೋ ಮೇವು, ಇನ್ಫ್ಯಾಕ್ಟ್ ಅದು ಕರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ಈ ನೀರಿನಲ್ಲಿ ಒಣಗೊನ್ನೆ ಸೊಪ್ಪು ಅಂತ ಬರುತ್ತಲ್ಲ, ಈ ಮೇವು ಕಮ್ಮಿ ಸಿಗೋದ್ರಿಂದ ಈ ಒಣಗೊನ್ನೆ ಸೊಪ್ಪು ಸ್ವಲ್ಪ ಕೆರೆಗಳ ಹತ್ರದಲ್ಲಿ ಚೆನ್ನಾಗಿ ಸಿಗುತ್ತೆ. ಈ ಒಣಗೊನ್ನೆ ಸೊಪ್ಪನ್ನ ಜಾಸ್ತಿ ಅದನ್ನೇ ತಿನ್ಸಿದ್ರೆ ಇದು ಹೊಟ್ಟೆನಲ್ಲಿ ಅದರಲ್ಲಿ ನಾರಿನಂಶ ಜಾಸ್ತಿ, ಈ ನಾರಿನಂಶ ಜಾಸ್ತಿ ಇರೋದ್ರಿಂದ ಈ ನಾರು ಜೀರ್ಣ ಆಗದೇನೆ ಉಂಡೆಗಳು ಕಟ್ಕೊಂಡ್ಬಿಡುತ್ತೆ ಹೊಟ್ಟೆನಲ್ಲೇ, ಹೊಟ್ಟೆನಲ್ಲಿ ಉಂಡೆಗಳು ಕಟ್ಕೊಳ್ಳುತ್ತೆ. ಈ ಉಂಡೆ ಮೆಲುಕ್ ಹಾಕೋಕೆ ಈಚೆಗೆ ತೆಗೆಯುವಾಗ, ಬಾಯಿಗೆ ತೆಗೆಯುವಾಗ ಮೆಲುಕ್ ಹಾಕ್ಬೇಕಲ್ಲ, ಬಾಯಿಗೆ ತೆಗೆಯುವಾಗ ಆ ಉಂಡೆ ಅರ್ಧ ಬಂದು ಅರ್ಧದಲ್ಲೇ ಸಿಗಾಕೊಂಡ್ಬಿಡುತ್ತೆ. ಈ ನಾರಿನ ಉಂಡೆ, ನಾರಿನ ಉಂಡೆ ಅವು ಒಂದು ಜಾಸ್ತಿ. ಇನ್ನೊಂದು ಅದನ್ನ ಫೈಟೋಬೆಜಾರ್ಸ್ ಅಂತ ಹೇಳ್ತೀವಿ ನಾವು ವೈಜ್ಞಾನಿಕವಾಗಿ ಮೆಡಿಕಲ್ ಲ್ಯಾಂಗ್ವೇಜ್ ಅಲ್ಲಿ. ಅದೇ ತರ ಟ್ರೈಕೋಬೆಜಾರ್ಸ್ ಅಂತಾರೆ, ಅವಂದ್ರೆ ಈ ಕೂದಲಿನ ಉಂಡೆಗಳು. ಈ ಕೂದಲಿನ ಉಂಡೆಗಳು ಹೆಂಗಾಗ್ತವೆ ಅಂತಂದ್ರೆ, ಇದು ಮ್ಯಾನೇಜ್ಮೆಂಟ್ ಸ್ವಲ್ಪ ನಾವು ನಿರ್ವಹಣೆ ಮಾಡೋದು ಸ್ವಲ್ಪ ನಿರ್ಲಕ್ಷ್ಯ ಮಾಡಿದ್ರೆ, ಇವಾಗ ಶುದ್ಧವಾಗಿ ಇಡ್ಲಿಲ್ಲ ಅಂದ್ಕೊಳ್ಳಿ, ಸ್ನಾನ ಮಾಡಿಸ್ಲಿಲ್ಲ ಸರಿಯಾಗಿ ಹಸುಗಳಿಗೆ, ಅದಕ್ಕೆ ಮೈಯೆಲ್ಲ ತುರಿಕೆ ಆಗುತ್ತೆ, ತುರಿಕೆ ಆದಾಗ ಅವು ಕೆರ್ಕೊಳ್ಳಕ್ ಆಗೋದಿಲ್ಲ, ನೆಕ್ತವೆ, ನೆಕ್ಕಿ ನೆಕ್ಕಿ ನೆಕ್ಕಿ ಈ ಚರ್ಮ ಕಾಯಿಲೆಗಳಿದ್ದಾಗ ನೆಕ್ಕಿ ನೆಕ್ಕಿ ಏನಾಗುತ್ತೆ, ಕೂದಲೆಲ್ಲಾನು ನುಂಗ್ತವೆ, ಅವನು ಹೊಟ್ಟೆನಲ್ಲಿ ಉಂಡೆ ಆಗ್ಬಿಟ್ಟು ಮೆಲ್ಕ್ ಹಾಕುವಾಗ ಆ ಉಂಡೆಗಳು ಬಂದು ಸಿಗಾಕೊಂಡ್ಬಿಡ್ತವೆ. ಅದು ಒಂದು ಕಾರಣ, ಅದು ಒಂದು ಕಾರಣ ಮುಖ್ಯವಾಗಿ ಅಂದ್ರೆ ನಿರ್ವಹಣೆ ಸರಿಯಾಗಿರ್ಬೇಕು ಅಂತ. ಇನ್ನೊಂದು ಹಣ್ಣುಗಳು, ಸೊ ಇವಾಗ ಕಿತ್ತಲೆ ಹಣ್ಣು ದೊಡ್ಡ ದೊಡ್ಡದು, ಸೀಬೆ ಹಣ್ಣು ಅಥವಾ ಸೀಬೆ ಕಾಯಿ, ಹಣ್ಣಾದ್ರೆ ಸ್ವಲ್ಪ ಮೆತ್ತಗಿರುತ್ತೆ ನುಂಗ್ಬಿಡ್ತವೆ, ಸೀಬೆ ಕಾಯಿಗಳು, ಸೇಬು, ದಾಳಿಂಬೆ ಇಂಥವನ್ನೆಲ್ಲ ದೊಡ್ಡ ದೊಡ್ಡ ಹಣ್ಣುಗಳು, ಇವು ಕೂಡ ಮುಖ್ಯವಾಗಿ ನಾವು ಆಪರೇಷನ್ ಮಾಡುವಾಗ ತೆಗೆದಿರೋ ಅಂತ ಉದಾಹರಣೆಗಳು. ಅದು ಅಲ್ಲದೇನೆ ಒಂದೊಂದು ಸಾರಿ ಈ ಪೌಷ್ಟಿಕಾಂಶಗಳ ಕೊರತೆ ಇದ್ದಾಗ ತುಂಬಾ ಸಾರಿ ಈ ರಬ್ಬರ್ ಶೀಟ್ಗಳನ್ನ ತಿನ್ನೋದು, ಪ್ಲಾಸ್ಟಿಕ್ ಶೀಟ್ಗಳನ್ನ ತಿನ್ನೋದು, ಈ ಚರ್ಮದ ವಸ್ತುಗಳು ಚಪ್ಪಲಿಗಳು ಇಂಥವುಗಳನ್ನು ತಿನ್ನೋದು, ಬಟ್ಟೆಗಳು, ಬಟ್ಟೆಗಳನ್ನು ತಿಂತವೆ. ಸಲೀಸಾಗಿ ಸಿಗೋವು ಅಂತಂದ್ರೆ ಮನೆಯಲ್ಲಿ ಒಣಗಾಕಿರೋ ಬಟ್ಟೆಗಳು, ಸೀರೆಗಳು, ಶರ್ಟ್ಗಳು ಇಂಥವು, ಇಂಥವನ್ನು ನುಂಗ್ಬಿಟ್ಟು ಹಾಕೊಂಡ್ಬಿಟ್ಟು ಗಂಟ ಹಾಕೊಂಡ್ಬಿಟ್ಟು ಗಂಟಲ ತಡೆ ಅಥವಾ ಅನ್ನನಾಳದ ತಡೆನ ಮಾಡಿಸ್ತವೆ. ಸೊ ಅದು ಒಂದು. ಇನ್ನೊಂದು ಮುಖ್ಯವಾಗಿ ಮೇವು ಮೇಯ್ತಾ ಇರೋವಾಗ ಒಂದೊಂದ್ಸಾರಿ ಸೂಜಿಗಳು ಅಥವಾ ಈ ಕಂಬಿಗಳು ಸಣ್ಣ ಸಣ್ಣ ಕಂಬಿಗಳು ಎಲ್ಲೋ ಕಾಂಪೌಂಡ್ ಹತ್ರ ಅಥವಾ ಈ ಸೂಜಿಗಳು ಮನೆಯಲ್ಲಿ ಏನಾರು ಒಲಿಯೋಕೆ ಇಟ್ಕೊಂಡಿರೋಂಥ ಸೂಜಿಗಳು ಇಂಥವನ್ನ ನುಂಗಿಬಿಟ್ಟಾಗ ಅವು ಹೊಟ್ಟೆ ಸೇರದಂಗೆ ಹೊಟ್ಟೆ ಸೇರಿದ್ರೆ ಇನ್ನೊಂಥರ ಪ್ರಾಬ್ಲಮ್ ಆಗುತ್ತೆ. ಹೊಟ್ಟೆಗೆ ಸೇರದೇನೆ ಈ ಅನ್ನನಾಳದಲ್ಲೇನೆ ಚುಚ್ಕೊಂಡ್ಬಿಟ್ರೆ ಅನ್ನನಾಳದ ಒಂದು ಗೋಡೆಗೆ ಚುಚ್ಕೊಂಡ್ಬಿಡುತ್ತೆ ಅಲ್ಲಿ ದೊಡ್ಡ ಕುರ ಆಗ್ಬಿಡುತ್ತೆ, ಬಾವ್ ಆಗ್ಬಿಡುತ್ತೆ, ಬಾವ್ ಕೂಡ ಊತ ಬಂದ್ಬಿಡುತ್ತೆ. ಅದು ಕೂಡ ಅನ್ನನಾಳದ ತಡೆಗೆ ಕಾರಣ ಆಗ್ಬಿಡುತ್ತೆ. ಯಾಕಂದ್ರೆ ಈ ಸೂಜಿ ಅಡ್ಡ ನಿಂತು ಬಿಡುತ್ತೆ, ಅಡ್ಡ ನಿಂತು ಒಂದು ಆ ಅಡ್ಡ ನಿಂತ ಕಡೆ ಬಾವ್ ಆಗ್ಬಿಡುತ್ತೆ, ಊತ ಬಂದ್ಬಿಡುತ್ತೆ, ಊತ ಬಂದ್ಬಿಟ್ಟು ಅಲ್ಲಿಂದ ಮುಂದಕ್ಕೆ ಆಹಾರನೇ ಹೋಗಲ್ಲ, ಅಲ್ಲಿಂದ ಮುಂದಕ್ಕೆ ಆಹಾರ ಹೋಗೋದಿಲ್ಲ. ಸೊ ಅದು ಕೂಡ ಅನ್ನನಾಳದ ತಡೆಗೆ ಮುಖ್ಯವಾದ ಕಾರಣ. ಅಂದ್ರೆ ನಮ್ಮಲ್ಲಿ ಏನು ಈ ವೈದ್ಯಕೀಯ ಸೂಜಿಗಳು ಅವನ್ನೆಲ್ಲ ಬಿಸಾಕ್ತಾ ಇರ್ತಾರೆ, ಎಲ್ಲಂದ್ರಲ್ಲೇ ಬಿಸಾಕ್ದಾಗ ಬಿಸಾಕ್ತವೆ, ಅದು ಒಂದು. ಆಕಸ್ಮಿಕವಾಗಿ ಮನೆಯಲ್ಲಿ ಉಪಯೋಗಿಸುವಂತ ಸೂಜಿಗಳು ಒಂದು. ಅದಕ್ಕೆ ಯಾವಾಗ್ಲೂ ಮೇವನ್ನ ಹಾಕುವಾಗ ನಾವು ಮೇವನ್ನ ಒಂದ್ ಸ್ವಲ್ಪ ವಿಂಗಡಿಸಿ ಕೊಡವಿ ಹಾಕಬೇಕು. ಕೊಡವಿ ಹಾಕಿದಾಗ ಈ ತೂಕವಾಗಿರುವಂತ ಪದಾರ್ಥಗಳು ಕೆಳಗಡೆ ಬಿದ್ದೋಗ್ತವೆ. ಸೊ ಅದರಿಂದ ಅದನ್ನ ತಡಿಬಹುದು. ಈಗ ನಮ್ಮ ರೈತ ಬಾಂಧವರು ಈ ಪರಕೀಯ ವಸ್ತುಗಳನ್ನ ತಿನ್ನುವಂತ ಸಂದರ್ಭದಲ್ಲಿ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಇದರಿಂದಲೇ ಗಂಟ್ಲು ತಡೆ ಆಗಿದೆ ಅಂತ. ಒಂದು ಒಂದ್ ವೇಳೆ ಅವರು ನೋಡ್ಲಿಲ್ಲ ಅಂದಾಗ ಯಾವ ಲಕ್ಷಣಗಳನ್ನ ನೋಡಿಕೊಂಡು ಗಂಟ್ಲು ತಡೆ ಆಗಿದೆ ಅಂತ ಅವ್ರು ತಿಳ್ಕೊಬಹುದು? ಈ ಗಂಟ್ಲು ತಡೆ ಆದಾಗ ಒಂದು ಟಿಪಿಕಲ್ ಕರೆಕ್ಟ್ ಆಗಿ ಸರಿಯಾಗಿ ಇದೇ ಇದು ಗಂಟಲು ತಡೆನೆ ಅಂತ ಹೇಳಲಿಕ್ಕೆ ತುಂಬಾ ಸೂಕ್ಷ್ಮವಾದ ಕೆಲವು ಲಕ್ಷಣಗಳಿದ್ದಾವೆ, ಅವನ್ನ ಗಮನಿಸ್ಬೇಕು. ಅವನ್ನ ನಾವು ಗಮನಿಸ್ಬೇಕು. ಯಾವಾಗ್ಲೂ ಊಟ ಮಾಡಿದಾಗ ಏನಂದ್ರೆ ಹಸು ಫಸ್ಟ್ ಮೊದಲು ಅದು ತಡೆ ಆದ ತಕ್ಷಣ ಕುತ್ತಿಗೆನ ಸ್ವಲ್ಪ ಮೇಲಕ್ಕೆ ಸೆಟದಿಟ್ಕೊಳ್ಳುತ್ತೆ, ಕೆಳಗಡೆ ಬಗ್ಸಲ್ಲ, ಬಗ್ಸೋದಿಲ್ಲ, ಸೆಟದಿಟ್ಕೊಳ್ಳುತ್ತೆ, ನುಂಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತೆ, ಅದು ಒಳಗೆ ಹೋಗೋತಿಲ್ಲ, ನುಂಗ್ಲಿಕ್ಕೆ ಪ್ರಯತ್ನ ಮಾಡುತ್ತೆ ಒಳಗಡೆ ಹೋಗೋದಿಲ್ಲ. ಸೊ ಅಂತ ಟೈಮಲ್ಲಿ ಕುತ್ತಿಗೆನ ಹಿಂಗೆ ಸೆಟದಿಟ್ಕೊಳ್ಳುತ್ತೆ, ಜಾಸ್ತಿ ಜೊಲ್ಲು ಸುರಿಸುತ್ತೆ, ಬಕೆಟ್ಗಳು ಜೊಲ್ಲನ್ನ ಸುರಿಸುತ್ತೆ. ಅದು ಒಂದು ಮುಖ್ಯವಾದ ಲಕ್ಷಣ. ನಾವು ಯಾವಾಗಲಾರು ಕೊಟ್ಟಿಗೆಯಲ್ಲಿ ಹಸು ನೋಡಿದಾಗ ಅದು ತುಂಬಾ ಜೊಲ್ಲು ಸುರಿಸ್ತಾ ಐತೆ ಅಂತಂದ್ರೆ ಸಾಮಾನ್ಯವಾಗಿ ಸ್ವಲ್ಪ ಜೊಲ್ಲು ಬರೋದು ಸಾಮಾನ್ಯ, ಜಾಸ್ತಿ ಜೊಲ್ಲು ಸುರಿಸ್ತಾ ಇದೆ ಅಂತಂದ್ರೆ ಅದು ಗಂಟ್ಲು ತಡೆ ಅಂತ ನಿರ್ದಿಷ್ಟ ಲಕ್ಷಣ ನಾವು ಅದನ್ನ ನೋಡ್ಬೇಕು. ಇನ್ನೊಂದು ಕುತ್ತಿಗೆ ಭಾಗದಲ್ಲಿ ಆಗಿದ್ರೆ ಇಲ್ಲಿ ಒಂದು ಊತ ಕಾಣುತ್ತೆ, ಕುತ್ತಿಗೆ ಭಾಗದಲ್ಲಿ ಊತ ಕಾಣುತ್ತೆ, ಕುತ್ತಿಗೆ ಭಾಗದಲ್ಲಿ ಊತ ಇದೆ, ಜಾಸ್ತಿ ಜೊಲ್ ಸುರಿಸ್ತಾ ಇದೆ ಅಂತಂದ್ರೆ ನಾವು ಈಗ ಅದನ್ನ ಗಂಟ್ಲು ತಡೆ ಗಮನಿಸಿ ಏನಾಗಿದೆ, ಗಂಟ್ಲು ತಡೆ ಆಗಿದೆಯಾ ಅನ್ನೋದು ನೋಡ್ಬೇಕು ಅನ್ನೋದು ಒಂದು. ಇನ್ನೊಂದು ಸ್ವಲ್ಪ ನಿಧಾನವಾಗಿ ಹೊಟ್ಟೆ ಉಬ್ರ ಬಂದ್ಬಿಡುತ್ತೆ, ಅದಕ್ಕಿಂತಲೂ ಮುಂಚೆ ಈ ಹಸು ನೀರು ಅಥವಾ ಮೇವನ್ನ ತಿಂದ್ರೆ ಅದು ಹೊಟ್ಟೆಗೆ ಹೋಗೋದಿಲ್ಲ, ಈಚೆ ಬಂದ್ಬಿಡುತ್ತೆ, ವಾಪಸ್ ಬರುವಾಗ ಆ ನೀರು ಅಥವಾ ಮೇವು ಮೂಗು ಬಾಯಿ ಎರಡು ಕಡೆಯಿಂದ ಬಂದ್ಬಿಡುತ್ತೆ. ಇದೇ ಸಂದರ್ಭದಲ್ಲಿ ಈ ಮೂಗಲ್ಲಿ ಬರೋದ್ರಿಂದ ಒಂದೊಂದ್ಸಾರಿ ಉಸಿರಾಡುವಾಗ ನೀರು ಮುಂಗಕ್ಕೆ ಆಗದಂಗೆ ಈಚೆ ಬಂದ ನೀರು ಅಥವಾ ಮೇವು ಉಸಿರು ಎಳ್ಕೊಳ್ಳುವಾಗ ಶ್ವಾಸನಾಳಕ್ಕೆ ಹೋಗ್ಬಿಟ್ಟು ಶ್ವಾಸಕೋಶಗಳಲ್ಲಿ ಕೂಡ ಗೊರ ಗೊರ ಸೌಂಡ್ ಬರೋದಕ್ಕೂ ಶುರುವಾಗ್ಬಿಡುತ್ತೆ. ಉಸಿರು ಕಟ್ಟ ಸಮಸ್ಯೆ ಸಮಸ್ಯೆನೂ ಹೆಚ್ಚಿರುತ್ತೆ, ಅದು ಸೀರಿಯಸ್ ಕಾಂಪ್ಲಿಕೇಶನ್, ಬಹಳ ತೀವ್ರವಾದಂತಹ ಪರಿಣಾಮ ಉಂಟಾಗ್ಬಿಡುತ್ತೆ. ಅಂದ್ರೆ ಇವೆಲ್ಲ ಲಕ್ಷಣಗಳನ್ನ ನಮ್ಮ ರೈತ ಬಾಂಧವರು ಗಮನಿಸ್ತಾ ಇರ್ಬೇಕು. ಹೊಟ್ಟೆ ಉಬ್ರ ಬರೋದು ತುಂಬಾ ಸಾಮಾನ್ಯ, ಯಾಕೆ ಅಂದ್ರೆ ಅದು ತೇಗ ಬರೋದಿಲ್ಲ, ಯಾಕೆ ಅಂದ್ರೆ ತೇಗ ಬರ್ಲಿಕ್ಕೆ ಇಲ್ಲಿ ಅಡ್ಡ ಇರುತ್ತೆ, ಅನಿಲ್ಲ ಹೊರಗಡೆ ಹೋಗೋದಿಲ್ಲ, ಮತ್ತೆ ಈ ಎಂಜಲನ್ನ ನುಂಗೋಕು ಆಗೋದಿಲ್ಲ, ಅದು ಸುರಿಸ್ತಾ ಇರುತ್ತೆ, ಎಂಜಲ್ ಈಚೆ ಬರುತ್ತೆ, ಗಾಳಿ ಒಳಗಡೆ ಹೊಟ್ಟೆಯಲ್ಲಿ ಉತ್ಪಾದನೆ ಆಗಿದ್ದ ಗಾಳಿ ಒಳಗಡೆನೆ ಉಳ್ಕೊಳ್ಳುತ್ತೆ, ಹೊಟ್ಟೆ ಉಬ್ರ ಜಾಸ್ತಿ ಆಗುತ್ತೆ. ಈ ಹೊಟ್ಟೆ ಉಬ್ರ ಜಾಸ್ತಿ ಆಗೋದ್ರಿಂದ ಏನಾಗ್ಬಿಡುತ್ತೆ, ಶ್ವಾಸಕೋಶಗಳು ಎಕ್ಸ್ಪ್ಯಾಂಡ್ ಆಗೋದಿಲ್ಲ, ವಿಕಾಸ ಆಗೋದಿಲ್ಲ, ಆವಾಗ ಉಸಿರಾಟದ ತೊಂದರೆ ಕೂಡ ಶುರು ಆಗ್ಬಿಡುತ್ತೆ. ಸೊ ಸಾಮಾನ್ಯವಾಗಿ ಪ್ರಾಣಿಗಳು ಸಾವನ್ನಪ್ಪೋದು ಈ ಗಂಟಲು ತಡೆಯಲ್ಲಿ ಸಾವನ್ನಪ್ಪೋದು ಉಸಿರುಗಟ್ಟಿ ಸಾವಾಗುತ್ತೆ. ಉಸಿರಾಟ ಸಮಸ್ಯೆ ಆಗೋದು ಈ ಉಬ್ಬರ ಹೊಟ್ಟೆ ಉಬ್ಬರ ಬರೋದ್ರಿಂದ. ಆದ್ರಿಂದ ಒಂದಕ್ಕೊಂದು ಸಂಬಂಧ ಇದಾವೆ. ಇವನ್ನೆಲ್ಲ ನಮ್ಮ ರೈತ ಬಾಂಧವರು ಗಮನಿಸ್ಕೊಂಡು ಚಿಕಿತ್ಸೆಗೆ ಅವರು ಮುಂದಾಗಬೇಕಾಗತ್ತೆ. ಇನ್ನ ಈ ಒಂದು ಗಂಟ್ಲು ತಡೆಯ ಒಂದು ಪತ್ತೆ ಹಚ್ಚೋದು ಹೇಗೆ ಅಂತೀರಿ? ನಿರ್ದಿಷ್ಟವಾಗಿ ಪತ್ತೆ ಹಚ್ಚೋದು ಅಂತಂದ್ರೆ ಟೆಸ್ಟ್ಗಳು ಮಾಡ್ತೀವಿ, ಕೆಲವು ಪರೀಕ್ಷೆಗಳನ್ನ ಪರೀಕ್ಷೆಗಳು, ಪರೀಕ್ಷೆಗಳಿಗಿಂತಲೂ ಮುಂಚೆ ನಾನು ಹೇಳ್ದಂಗೆ ರೋಗ ಲಕ್ಷಣಗಳೇನೆ ತುಂಬಾ ನಿರ್ದಿಷ್ಟವಾಗಿ ಹೇಳ್ತವೆ ಇದೇನೆ ಅಂತ. ಇನ್ನೊಂದು ನಮ್ಗೆ ಯಾವ ಲೆವೆಲ್ ಅಲ್ಲಿ ಸಿಗಾಕೊಂಡಿದೆ, ಅನ್ನನಾಳದಲ್ಲಿ ಯಾವ ಲೆವೆಲ್ ಅಲ್ಲಿ ಸಿಗಾಕೊಂಡಿರೋ ಇದೆ ಅನ್ನೋದನ್ನ ನಾವು ಒಂದು ಕೊಳವೆಯನ್ನ ಪಾಸ್ ಮಾಡಿ ಕೊಳವೆಯನ್ನ ಒಳಗಡೆ ಬಿಟ್ಟು ಯಾವ ಲೆವೆಲ್ಗೆ ಹೋಗಿ ಅಲ್ಲಿ ನಿಲ್ಲುತ್ತೆ, ಎಷ್ಟು ಲೆವೆಲ್ಗೆ ಅದು ನಾವು ಮೆಜರ್ಮೆಂಟ್ ಮಾಡ್ತೀವಿ, ಎಲ್ಲಿ ತಡೆಯುತ್ತೆ ಅಂತ. ಅದು ಒಂದು. ಇನ್ನೊಂದು ಎಕ್ಸ್ರೇ ಮಾಡ್ಬೋದು, ಕ್ಷಾಕಿರಣ ಎಕ್ಸ್ರೇ ನಮ್ಮ ಮಾಮೂಲಾಗಿ ಎಕ್ಸ್ರೇ ಮಾಡಿದ್ರೆ ಕಾಣುತ್ತೆ. ಇನ್ನೊಂದು ಎಂಡೋಸ್ಕೋಪಿ ಅಂತ ಮಾಡ್ತೀವಿ, ಒಳಗಡೆಕ್ಕೆ ಅನ್ನನಾಳದೊಡಕ್ಕೆ ಕ್ಯಾಮ್ರಾ ಬಿಟ್ಟು ಏನು ಸಿಗಾಕೊಂಡಿದೆ ಹೊರಗಡೆ ನೋಡಬಹುದು. ಹೊರಗಡೆಯಿಂದ ನಾವು ಮಾನಿಟರ್ ಅಲ್ಲಿ ಟಿವಿನಲ್ಲಿ ನೋಡಬಹುದು, ಕ್ಯಾಮ್ರಾಯಿಂದ ಅದು ತೋರಿಸುತ್ತೆ ಎಲ್ಲಿ ಏನಿದೆ ಅಂತ. ಒಂದು ಅದರಲ್ಲೇ ಒಂದೊಂದ್ ಸಾರಿ ಎಂಡೋಸ್ಕೋಪಿ ಅದು ಏನಿದೆ ನೋಡಿ ಅದನ್ನೇ ತೆಗೆದು ಬಿಡ್ಬೋದು. ಅದನ್ನೇ ತೆಗೆದು ಬಿಡ್ಬೋದು. ಸೊ ಅದು ಒಂಥರ, ಇದು ಒಂದು ನಿರ್ದಿಷ್ಟವಾದ ಪತ್ತೆ ಹಚ್ಚುವಂತ ವಿಧಾನ. ಸೊ ಇವು ಪತ್ತೆ ಹಚ್ಚುವಂತ ವಿಧಾನಗಳು ಅಂತ ಹೇಳ್ಬೋದು. ಇನ್ನ ಇಷ್ಟೆಲ್ಲ ನಾವು ತಿಳ್ಕೊಂಡ್ವಿ ಈ ಗಂಟ್ಲು ತಡೆ ಅಥವಾ ಅನ್ನನಾಳದ ತಡೆ ಬಗ್ಗೆ, ಇದರ ಚಿಕಿತ್ಸೆ ಹೇಗೆ ಅಂತೀರಾ? ಇದು ಚಿಕಿತ್ಸೆ, ಈ ಅನ್ನನಾಳ ತಡೆ ಅನ್ನೋದು ತುಂಬಾ ತುರ್ತು ಚಿಕಿತ್ಸೆ ಅಂತ ಹೇಳ್ಬೋದು. ಬಹಳ ತಡ ಮಾಡಕ್ಕೆ, ತುಂಬಾ ತಡ ಮಾಡಿದ್ರೆ ನಾವು ಹೇಳ್ದಂಗೆ ಉಸಿರುಗಟ್ಟಿ ಸಾಯ್ತವೆ, ಉಸಿರುಗಟ್ಟಿ ಸಾಯ್ತವೆ, ರಾಸುಗಳನ್ನ ಕಳ್ಕೋಬೇಕಾಗುತ್ತೆ. ಮುಂಜಾಗ್ರತೆಯಾಗಿ ನಾವು ಏನಂತ ಫಸ್ಟ್ ಏಡ್ ಅಂತ ಏನ್ ಹೇಳ್ತೀವಿ, ಪ್ರಥಮ ಚಿಕಿತ್ಸೆ ಹತ್ತಿರದ ವೈದ್ಯರನ್ನ ಸಂಪರ್ಕಿಸಿ, ಪಶುವೈದ್ಯರನ್ನ ಸಂಪರ್ಕಿಸಿ ಹೊಟ್ಟೆಯಿಂದ ಗಾಳಿ ಹೊರಗಡೆ ತೆಗೆದು ಬಿಟ್ರೆ ಆಪರೇಷನ್ ನಿಧಾನವಾಗಿ ನಾವು ಮಾಡಬಹುದು. ಆಪರೇಷನ್ ಮಾಡಿ ಅಥವಾ ಕೈಯಿಂದಾನೇ ಎಲ್ಲಿ ಸಿಗಾಕೊಂಡಿದೆ ಅದು ಕೈ ಇಟ್ಟು ತೆಗಿಬಹುದು, ಅದನ್ನ ತೆಗಿಬಹುದು. ಅದಕ್ಕೆ ಮುಂಚೆ ಪ್ರಥಮ ಚಿಕಿತ್ಸೆ ಅಂತಂದ್ರೆ ಹೊಟ್ಟೆ ಉಬ್ಬರವನ್ನ ಫಸ್ಟ್ ನಾವು ಇಳಿಸ್ಬೇಕು. ಅದು ಒಂದೊಂದ್ಸಾರಿ ರೈತರೇನೆ ಒಂದು ದಪ್ಪವಾದಂತ ಒಂದು ಸೂಜಿಯನ್ನ ಆ ಎಡಗಡೆ ಭಾಗದಲ್ಲಿ ಚುಚ್ಚಿಬಿಟ್ರೆ ಆಗ ಗ್ಯಾಸ್ ಅನಿಲ ಎಲ್ಲ ಈಚೆ ಬಂದ್ಬಿಡುತ್ತೆ, ಅಂದ್ರೆ ಪ್ರಾಣಾಪಾಯನೂ ಆಗೋದಿಲ್ಲ. ಅಂದ್ರೆ ರಿಪೀಟೆಡ್ ಆಗಿ ಮತ್ತೆ ಮತ್ತೆ ಚುಚ್ಚಬಾರ್ದು, ಒಂದು ಸಾರಿ ಚುಚ್ಚಿಬಿಟ್ಟು ಆ ನಾಳವನ್ನ ಒಂದು ಕಡ್ಡಿಯಿಂದನೂ ಏನಾದ್ರೂ ಒಂದ್ ಸ್ವಲ್ಪ ಅದು ಹೊಟ್ಟೆನಲ್ಲಿರೋ ಅಂತ ಪದಾರ್ಥಗಳು ಈ ಗಾಳಿ ಈಚೆಗೆ ಬರದಂಗೆ ತಡಿತಿರ್ತವೆ, ಅದರಲ್ಲಿ ಸ್ವಲ್ಪ ತಡೆನ ತೆಗಿತಿದ್ರೆ ಒಂದು ಕಡ್ಡಿಯಿಂದ ಗಾಳಿ ಹೊರಗಡೆ ಬರ್ತಾ ಇರುತ್ತೆ. ಸೊ ಅದು ಹೊಟ್ಟೆ ಉಬ್ಬರ ಕಂಟ್ರೋಲ್ ಅಲ್ಲಿ ಇದ್ರೆ ಪ್ರಾಣಕ್ಕೆ ಅಪಾಯ ಇರೋದು. ಇದು ಪ್ರಥಮ ಚಿಕಿತ್ಸೆ. ಅದಾದ ತಕ್ಷಣ ಸಮಯಕ್ಕೆ ನಮ್ಮ ವೈದ್ಯರನ್ನ ಕಂಡು ಅಲ್ಲಿ ಎರಡು ತರ ಚಿಕಿತ್ಸೆಯನ್ನು ನಾವು ಮಾಡಬಹುದು. ಏನು ಅಂತ, ಬಾಯಿಯನ್ನ ಅಗಲಿಸಿ ಕೈ ಇಟ್ಟು ಅದನ್ನ ಹೋಗ್ಬೋದು, ಕೈ ಹೋಗುತ್ತೆ, ಅನ್ನನಾಳದ ಒಳಗಡೆಕ್ಕೂ ಹೋಗುತ್ತೆ. ಎದೆ ಭಾಗದಲ್ಲಿದ್ರೆ ನಾವು ಕೈ ಇಟ್ಟು ಅದನ್ನ ತೆಗಿಬಹುದು, ಎದೆ ಭಾಗದವರೆಗೂ ನಾವು ಎದೆ ಭಾಗದವರೆಗೂ ತೆಗಿಬಹುದು, ಕುತ್ತಿಗೆ ಭಾಗದಲ್ಲಿದ್ರೆ ತೆಗಿಬಹುದು, ಎದೆ ಭಾಗದಲ್ಲಿದ್ರೆ ಶಸ್ತ್ರಚಿಕಿತ್ಸೆ ಮಾಡಿ ಹೊಟ್ಟೆ ಕಡೆಯಿಂದ ತೆಗಿತೀವಿ, ಅಥವಾ ಕುತ್ತಿಗೆ ಭಾಗದಲ್ಲೇ ಒಂದು ಆಪರೇಷನ್ ಮಾಡಿ ಕುತ್ತಿಗೆ ಭಾಗದಿಂದನೇ ಎದೆ ಭಾಗದೊಳಕ್ಕೆ ಕೈ ಇಟ್ಟು ಅಲ್ಲಿಂದ ಕೂಡ ತೆಗಿಬಹುದು. ಅದು ಶಸ್ತ್ರಚಿಕಿತ್ಸೆ ನಾವು ಕೈಯಲ್ಲಿ ತೆಗಿಲಿಕ್ಕೆ ಆಗದೆ ಹೋದಾಗ ಶಸ್ತ್ರಚಿಕಿತ್ಸೆ ಮಾಡಿ ತೆಗಿಬೇಕಾಗುತ್ತೆ. ಅಂದ್ರೆ ಇಷ್ಟೆಲ್ಲ ನಾವು ಸಂಕಷ್ಟಗಳನ್ನು ಅನುಭವಿಸೋ ಬದಲು ನಮ್ಮ ರೈತ ಬಾಂಧವರು ಏನೇನು ಮುಂಜಾಗ್ರತೆಗಳನ್ನು ವಹಿಸಬೇಕು ಅಂತೀರಿ? ಈ ಮುಂಜಾಗ್ರತೆ ವಹಿಸೋದು ತುಂಬಾ ಮುಖ್ಯ. ಯಾಕೆ ಅಂತಂದ್ರೆ ಸರಳನೂ ಒಳ್ಳೆ, ಒಂದು ನಾವು ಇದು ಆದ್ಮೇಲೆ ಶಸ್ತ್ರಚಿಕಿತ್ಸೆದ ಖರ್ಚು ಜಾಸ್ತಿ ಒಂದು. ಎರಡನೇದು ಶಸ್ತ್ರಚಿಕಿತ್ಸೆ ಆದ್ಮೇಲೆ ಉಳಿಯೋದು ಉಳಿದೆ ಇರೋದು ಅವನ್ನೆಲ್ಲಾನು ಕಷ್ಟ ಇರುತ್ತೆ, ಕಾಂಪ್ಲಿಕೇಟೆಡ್. ಯಾವಾಗ್ಲೂ ಶಸ್ತ್ರಚಿಕಿತ್ಸೆ ಅಂದ್ರೆ ಒಂದು ಸ್ವಲ್ಪ ರಿಸ್ಕ್ ಗಳು ಇದ್ದೇ ಇರ್ತವೆ. ಒಂದು ಖರ್ಚು ಜಾಸ್ತಿ, ಒಂದು ಕೊನೆ ಪ್ರಯತ್ನ ಅದು ಕೊನೆ ಪ್ರಯತ್ನ. ಸೊ ಇದು ಎಲ್ಲಾನು ಕಷ್ಟ ಪಡೋದಕ್ಕಿಂತಲೂ ಅದನ್ನ ಬರದೇನೆ ಆತರ ಗಂಟಲು ತಡೆ ಆಗದೇನೆ ನಿವಾರಣೆ ಮುಂಜಾಗ್ರತೆ ಮಾಡಿಕೊಂಡು ನಿವಾರಣೆ ಮಾಡ್ಕೊಂಡ್ರೆ ಮುಂಜಾಗ್ರತೆ ವಹಿಸ್ಕೊಂಡ್ರೆ ತುಂಬಾ ಒಳ್ಳೇದಾಗುತ್ತೆ. ಏನಿಲ್ಲ, ಅದರಲ್ಲಿ ನಾವು ಸ್ವಲ್ಪ ಗಮನಿಸಬೇಕಾದ ವಿಷಯಗಳು ಅಂತಂದ್ರೆ, ಒಂದು ಪೌಷ್ಟಿಕವಾಗಿರುವಂತ ಆಹಾರನ ಕೊಡಬೇಕು. ಒಂದು ಮುಖ್ಯವಾಗಿ ಪೌಷ್ಟಿಕವಾಗಿರುವಂತ ಆಹಾರ ಕೊಟ್ರೆ ಏನೇನೋ ತಿನ್ನೋದಿಲ್ಲ, ಆಹಾರದ ಕೊರತೆ ಕೊರತೆ ಆದ್ರೆ ಏನ್ ಬೇಕಾದ್ರೆ ಅದೆಲ್ಲ ತಿನ್ನಕ್ ಹೋಗುತ್ತೆ. ಒಂದು ಪೌಷ್ಟಿಕವಾದ ಆಹಾರ ಕೊಡೋದು. ಎರಡನೇದು ಆಹಾರದ ಗಾತ್ರ, ಮೇವಿನ ಗಾತ್ರ. ಇವಾಗ ತರಕಾರಿಗಳು ಹಣ್ಣುಗಳು ಇಂಥವನ್ನೆಲ್ಲ ಕೊಡುವಾಗ ಈ ತರಕಾರಿಗಳ ಗಾತ್ರನ ಕಡಿಮೆ ಮಾಡಬೇಕು. ಕಡಿಮೆ ಮಾಡಬೇಕು, ಚೂರು ಮಾಡಿ ತುಂಡು ಮಾಡಿ ಸಣ್ಣ ಸಣ್ಣ ಚೂರುಗಳು ಮಾಡಿ ಕೊಟ್ಟಾಗ ಅವು ಸಿಗಾಕೊಳ್ಳುವಂತ ಸಮಸ್ಯೆ ಇರೋದಿಲ್ಲ. ಒಂದು ಇನ್ನೊಂದು ಯಾವೆಲ್ಲರೂ ಈ ಮೇವು ಕೊಡುವಾಗ ಮೇವನ್ನು ಚೆನ್ನಾಗಿ ಕೊಡುವಿ. ನಾವು ಕೊಡೋ ಮೇವಲ್ಲಿ ಏನಿದೆ ಅಂತ ನಾವು ಫಸ್ಟ್ ಅರಿವು ನಮಗೆ ತಿಳಿದು ಕೊಟ್ರೆ ಅದರಲ್ಲಿ ಯಾವುದು ಪರಕಿ ವಸ್ತುಗಳು ಇರೋದಿಲ್ಲ, ಯಾವ ದಪ್ಪನಾದ ತರಕಾರಿಗಳು ಇರೋದಿಲ್ಲ, ಯಾವ ಸಮಸ್ಯೆಗಳನ್ನು ಬರೋದಿಲ್ಲ. ಇನ್ನೊಂದು ಈಗ ಹೆಚ್ಚಿನ ನಾರಿನಂಶ ಇರುವಂತಹ ಆಹಾರಗಳನ್ನು ಕೊಡುವಾಗ ಆ ನಾರಿನಂಶನ ಕಡಿಮೆ ಮಾಡಲಿಕ್ಕೆ ಬರೀ ಅದೊಂದೇ ಆಹಾರ ಕೊಡದಂಗೆ ಎಲ್ಲ ಮಿಕ್ಸ್ ಮಿಶ್ರ ಮಾಡಿ ಮಿಶ್ರವಾದ ಆಹಾರನ ಮೇವುಗಳನ್ನೆಲ್ಲ ಮಿಶ್ರ ಮಾಡಿ ಕೊಟ್ಟರೆ ಇಂಥ ಸಮಸ್ಯೆಗಳನ್ನು ತಡಿಬೋದು. ಅದಲ್ಲದೇನೆ ಈ ಚರ್ಮ ರೋಗಗಳು ಇದ್ದಾಗ ಚಿಕಿತ್ಸೆ ಕೊಡಿಸ್ಬೇಕು. ಆ ತುರಿಕೆಯನ್ನೆಲ್ಲನು ಇಲ್ದಂಗೆ ನಿವಾರಿಸ್ಕೋಬೇಕು. ಆ ಹಳೆ ಕಾಲದಲ್ಲಿ ಯಾವಾಗ್ಲೂ ನಮ್ಮ ತಾತನ ಕಾಲದಲ್ಲಿ ಏನ್ ಮಾಡ್ತಿದ್ರು, ಒಂದು ಸೋರೆಕಾಯಿ, ಒಣಗಿರೋ ಸೋರೆಕಾಯಿನ ಅರ್ಧ ಮಾಡಿ ಅದರಿಂದ ಮೈಯೆಲ್ಲ ಚೆನ್ನಾಗಿ ಉಜ್ಜುತ್ತಿದ್ರು. ಅಂದ್ರೆ ಅದು ಫಿಸಿಯೋಥೆರಪಿ ತರ, ಭೌತಿಕ ಚಿಕಿತ್ಸೆ. ಹಳೆ ಕಾಲದವ್ರು ಮಾಡ್ತಿದ್ದೆಲ್ಲ ತುಂಬಾ ಒಳ್ಳೆ ಪದ್ಧತಿಗಳು. ಆ ಉಜ್ಜೋದ್ರಿಂದ ಈ ಲೂಸ್ ಡೆಡ್ ಸತ್ತೋಗಿರುವಂತ ಕೂದಲು, ಮೈ ಮೇಲಿರುವಂತ ಈ ಗಲೀಜು, ಪೊಕ್ಕು ಇಂಥವೆಲ್ಲಾನು ಹೊರಟೋಗ್ತಿದ್ವು. ತುರಿಕೆ ಇರ್ತಿರ್ಲಿಲ್ಲ, ಚರ್ಮದ ಆರೋಗ್ಯ ಚೆನ್ನಾಗಿರ್ತಿತ್ತು. ಚರ್ಮನ ಚೆನ್ನಾಗಿ ಸ್ನಾನ ಮಾಡಿಸಿ ಶುದ್ಧವಾಗಿ ಇಟ್ಕೊಂಡ್ರೆ ಹೈಜೀನ್ ಶುದ್ಧವಾಗಿ ಇಟ್ಕೊಂಡ್ರೆ ಆರೋಗ್ಯ ಚೆನ್ನಾಗಿರುತ್ತೆ. ರೈತ ಬಾಂಧವರೇ, ತಮಗೆ ಈ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದರೆ ಡಾಕ್ಟರ್ ಕೆ ಎಂ ಶ್ರೀನಿವಾಸ ಮೂರ್ತಿ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9945484444. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9945484444. ತುಂಬ ಸಂತೋಷ ಡಾಕ್ಟರ್ ಶ್ರೀನಿವಾಸ ಮೂರ್ತಿಯವರೇ. ಇವತ್ತು ತಾವು ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈಗ ನಮ್ಮ ಹೈನು ರಾಸುಗಳಲ್ಲಿ ಕಂಡುಬರುವಂಥ ಈ ಅನ್ನನಾಳದ ತಡೆ ಅಥವಾ ಗಂಟ್ಲ ತಡೆ ಮತ್ತು ಅದರ ನಿವಾರಣೆ ಬಗ್ಗೆ ಬಹಳ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ನಮಸ್ಕಾರ. ಕೇಳಿದ್ರಲ್ಲ, ಜಾನುವಾರುಗಳ ಗಂಟಲು ತಡೆ ಸಮಸ್ಯೆ ಮತ್ತು ಅದಕ್ಕೆ ಪರಿಹಾರಗಳು ಇದುವರೆಗೆ ನಿಮಗೆ ತಿಳಿಸಿಕೊಟ್ಟವರು ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆ ಎಂ ಶ್ರೀನಿವಾಸ ಮೂರ್ತಿ ಅವರು. ಇದು ಇಂದಿನ ಕೃಷಿ ರಂಗ. ನಮ್ಮ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕ್ಯಾರೆಟ್ ಮತ್ತು ಮೂಲಂಗಿ ಬೇಸಾಯ ಈ ವಿಷಯವಾಗಿ ಚಿಂತಾಮಣಿ ರೇಷ್ಮೆ ಕೃಷಿ ಮಹಾವಿದ್ಯಾಲಯದ ತೋಟಗಾರಿಕೆ ಪ್ರಾಧ್ಯಾಪಕರಾದ ಡಾ ಕೆಎಂ ರಾಜಣ್ಣ ಅವರೊಂದಿಗೆ ಸಂದರ್ಶನ ಕೇಳಬಹುದು. ಇಲ್ಲಿಗೆ ಇಂದಿನ ಕಾರ್ಯಕ್ರಮವನ್ನು ಮುಗಿಸೋಣ. ಆತ್ಮೀಯ ರೈತ ಬಾಂಧವರೇ, ನಿಮಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು. ಕೃಷಿರಂಗ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು. ಈಗ ಸಮಯ 6 ಗಂಟೆಯಾಗಲಿದೆ. ಕಾರ್ಯಕ್ರಮ ವಿವರಣೆ ಇದೀಗ ಆರಂಭವಾಗಲಿದೆ. ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ಆಕಾಶವಾಣಿ ಬೆಂಗಳೂರು ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಈಗ. 6:30 ಈ ಸಂಜೆ ವಿಜ್ಞಾನದ ಮುನ್ನಡೆ ಪ್ರಸಾರವಾಗಲಿದೆ. ಡಾಕ್ಟರ್ ಎನ್ ಗೋಪಾಲಕೃಷ್ಣ ಅವರು ಮಾತನಾಡುತ್ತಾರೆ. 6:51 ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆಗಳು, ನಂತರ ಹಾಯಿ ದೋಣಿ ಕನ್ನಡ ಚಿತ್ರಗೀತೆಗಳು. ಈ ರಾತ್ರಿ 7:45 ಇಂಗ್ಲಿಷ್ ಯುವವಾಣಿ, ಅಂಡರ್ ವಾಟರ್ ಫೋಟೋಗ್ರಫಿ ಆಂಡ್ ಸ್ಕೂಬಾ ಡೈವಿಂಗ್. ತಮ್ಮ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳುತ್ತಾರೆ ಧೀರಜ್ ಎಂ ನಂದಾ, ಇವರೊಂದಿಗೆ ಟಿಪಿ ಕಿರಣ್. 8:00 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಈ ದಿನ ಬೆಳಿಗ್ಗೆ 11:00 ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನ್ ಕಿ ಬಾತ್, ಇದರ ಕನ್ನಡ ಅವತರಣಿಕೆ ಮನದ ಮಾತು ಪ್ರಸಾರವಾಗಲಿದೆ. 9:00 ಭಾಗವಹಿಸುತ್ತಾರೆ ಸಿಲಿಕಾನ್ ಸಿಟಿ ಕಾಲೇಜ್ ಆಫ್ ಮ್ಯಾನೇಜ್ಮೆಂಟ್ ಆಂಡ್ ಕಾಮರ್ಸ್. ಈ ರಾತ್ರಿ 9:30 ರವಿ ವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಶಾಂತ್ ಮಲ್ಲಿಕ್ ಮತ್ತು ನಿಶಾಂತ್ ಮಲ್ಲಿಕ್ ಅವರ ಯುಗಳ ದೃಪದ್ ಧಮಾರ್ ಗಾಯನವನ್ನು ಕೇಳಬಹುದು. 11:00 ಚಿತ್ರಗೀತೆಗಳನ್ನು ಆಲಿಸಲಿದ್ದೀರಿ. ಇನ್ನು ನಮ್ಮ ನಾಳಿನ ಕಾರ್ಯಕ್ರಮಗಳ ಪರಿಚಯ. ನಾಳೆ ಬೆಳಿಗ್ಗೆ 6:00 ಸುದ್ದಿ ಮುಖ್ಯಾಂಶಗಳು. 6:02 ಪ್ರಮುಖ ಕಾರ್ಯಕ್ರಮಗಳ ಪರಿಚಯ. 6:00